ಹರಿ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ಸಂವೃತ್ಯ ಜಾಯತೆ ಸರ್ವಂ ಸಂವೃತ್ಯ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹ್ಯಜಂ ಸರ್ವಂ ಸದ್ಭಾವೇನ ಹ್ಯಜಂ ಸರ್ವಂ ಉಚ್ಛೇದಸ್ತೇನ ನಾಸ್ತಿ ವೈ ಉಚ್ಛೇದಸ್ತೇನ ನಾಸ್ತಿ ವೈ ಧರ್ಮಾಯ ಧರ್ಮಾಯ ಇತಿ ಜಾಯಂತೆ ಧರ್ಮಾಯ ಇತಿ ಜಾಯಂತೆ ಜಾಯಂತೆ ತೇನ ತತ್ವತಃ ಜಾಯಂತೆ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ ಸಾ ಚ ಮಾಯಾ ನ ವಿದ್ಯತೆ. ಅಜ್ಞಾನದಿಂದ ಧರ್ಮ ಜಾಯಂತೆ, ಎಲ್ಲ ಧರ್ಮಗಳು ಗುರುತಿಸುವ ಲಕ್ಷಣಗಳಿಂದ ಕೂಡಿದ ನಾಮರೂಪಾದಿ ವಸ್ತುಗಳಿಂದ ಕೂಡಿದ ಧರ್ಮಗಳು ಅಜ್ಞಾನದಿಂದ ಹುಟ್ಟಿದ್ದಾಗಿವೆ. ನ ತತ್ವತಃ, ವಾಸ್ತವಿಕವಾದ ಹುಟ್ಟು ಇಲ್ಲೇ ಇಲ್ಲ, ಪಾರಮಾರ್ಥಿಕವಾಗಿ ಯಾವುದೂ ಹುಟ್ಟಿಕೊಂಡಿಲ್ಲ. ಅನುಭವಕ್ಕೆ ಲಭ್ಯ ಇವೆಯಲ್ಲ ಅಂತ ಪ್ರಶ್ನಿಸಿದ್ದೆ, ಆದರೆ ಅವುಗಳ ಜನ್ಮ ಮಾಯಾ ಉಪಮಂ, ಅವೆಲ್ಲ ಮಾಯಿಕವಾಗಿವೆ. ಧರ್ಮಾ ಮಾಯಿಕವಾಗಿವೆ, ಮಾಯಾ ಜನ್ಮ ಆಯಿತು. ಮಾಯೆ ಆದರೂ ಒಂದು ಇದೆ ಅಲ್ವೋ? ಸಾಚ ಮಾಯಾ ನ ವಿದ್ಯತೆ, ಆ ಮಾಯ ಕೂಡ ಇಲ್ಲವೇ ಇಲ್ಲ. ಸೃಷ್ಟಿ ಏನು, ಎಂಥ, ಹೇಗೆ ಅಂತ ನೀನು ಪ್ರಶ್ನಿಸಿದ್ದಕ್ಕೆ ನಾವು ಮಾಯೆಯನ್ನು ಪರಿಹಾರ ಪ್ರಯೋಗವನ್ನು ಮಾಡಿದ್ದೇವಷ್ಟೇ ವಿನಃ ಮಾಯೆ ಅನ್ನೋದಿಲ್ಲ. ಸೃಷ್ಟಿಯ ಬಗ್ಗೆ ನೀನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ, ಯಾಕಾಯಿತು, ಹೇಗಾಯಿತು, ಹೆಂಗಾಯಿತು, ಯಾರಿಂದ ಮಾಡಿದರು, ಯಾರು ಮಾಡಿದರು ಇತ್ಯಾದಿ ಏನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಏಕೆ ನಿನ್ನ ದೃಷ್ಟಿಯಲ್ಲಿ ನಾಮರೂಪದ ಜಗತ್ತು ಸತ್ಯ, ಆ ನಾಮರೂಪದ ಸತ್ಯ ಜಗತ್ತು ಸತ್ಯ ಅಂತಂದ ಮೇಲೆ ಕಾನ್ಫ್ಲಿಕ್ಟ್ ಬರುವುದೇ. ಎಷ್ಟು ರೂಪಗಳು, ಎಷ್ಟು ನಾಮಗಳು, ಪ್ರತಿಯೊಂದು ನಾಮರೂಪವು ಇನ್ನೊಂದು ನಾಮರೂಪವನ್ನು ಕಾಂಟ್ರಡಿಕ್ಟ್ ಮಾಡ್ತದೆ, ಕ್ಲಿಷ್ಟವಾಗಿ ಆಗ್ತದೆ, ಘರ್ಷಣೆ ಆಗಿ ಆಗ್ತದೆ, ಅವುಗಳ ಮಧ್ಯದಲ್ಲಿ ನಿಮಗೆ ಸಂಶಯ ಬಂದೇ ಬರ್ತದೆ. ನೀ ಕೇಳಿದ ಪ್ರಶ್ನೆ ಸರಿಯಾಗಿದೆ, ಆದರೆ ಅದಕ್ಕೆ ಉತ್ತರ ಏನಿದೆಯೋ ಗಂಭೀರವಾಗಿ ಚಿಂತನೆ ಮಾಡಬೇಕಾಗ್ತದೆ. ಯಾವ ಜಗತ್ತಿನ ಬಗ್ಗೆ ನೀ ಪ್ರಶ್ನೆ ಕೇಳ್ತಾ ಇದ್ದೀಯ? ಇದ್ದ ಜಗತ್ತು, ಇಲ್ಲದ ಜಗತ್ತು? ಅವ ಅಂತಾನೇ ಇಂದ್ರಿಯಗಳಿಗೆ ಲಭ್ಯ ಇದ್ದ ಜಗತ್ತು, ನಮಗೆ ಲಭ್ಯ ಇದೆ, ಚರಾಚರ ಸ್ಥೂಲ ಸೂಕ್ಷ್ಮ ಎಲ್ಲವೂ ಲಭ್ಯ ಇವೆ ನಮಗೆ. ಸೊ ಶಬ್ದ ಸ್ಪರ್ಶಾದಿಗಳ ಮೂಲಕವಾಗಿ ಅವನ್ನ ಅನುಭವಿಸ್ತೀವಿ, ರಾಗದ್ವೇಷಗಳನ್ನು ಬೆಳೆಸ್ಕೋತೀವಿ, ಇದೇ ಜಗತ್ತಾನೆ. ಏನು ಅದರ ಲಕ್ಷಣ? ಶಾಶ್ವತ. ಯಾವುದು ಶಾಶ್ವತ ತೋರಿಸ? ಅಲ್ಲ, ಶಾಶ್ವತ ಅಂದ್ರೆ ಆ ಕಾಲಕ್ಕೆ ಅದು ಶಾಶ್ವತವಾಗೇ ಇರ್ತದೆ. ಯಾವ ಕಾಲಕ್ಕೆ ಯಾವುದು ಶಾಶ್ವತವಾಗಿರ್ತದೋ ಅದು ಇನ್ನೊಂದು ಕಾಲದಲ್ಲಿಯೂ ಇರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ತಾನೆ, ನೀನೇ ಹೇಳ್ತೀಯ. ಆ ಹೌದು, ಆಮೇಲೆ ಅದು ಕ್ಷಣಿಕ ಅಂತಾಯಿತು, ವಿಕಾರಗಳು ಅಂತಾಯಿತು, ಅಶಾಶ್ವತ ಅಂತಾಯಿತು. ಹೀಗೆ ಅವನನ್ನು ಒಪ್ಪಿಸ್ಬೇಕು. ಏನದು ಒಪ್ಪಿಸ್ಬೇಕು? ನಾನು ಸತ್ಯವೆಂದು ಭಾವಿಸಿದ್ದೇನೆ ಅಷ್ಟೇ ವಿನಃ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅವನ ಬಾಯಿಂದ ನಾನು ಬರೆಸಬೇಕು ಸತ್ಯವೆಂದು ಭಾವಿಸಿದ್ದೇನೆ. ಹೀಗೆ ಭಾವಿಸಲಿಕ್ಕೇನು ಕಾರಣ ಆಯ್ತಪ್ಪ? ಸತ್ಯ ಏನೂ ಗೊತ್ತಿಲ್ಲ, ಅದನ್ನು ನಾವು ಅಜ್ಞಾನ ಅಂತ ಕರಿತೀವಿ. ಅಜ್ಞಾನದಿಂದಾಗಿ ಇವೆಲ್ಲವೂ ಹಗ್ಗದಲ್ಲಿ ಹಾವು ಆರೋಪಿತವಾದಂತೆ ಈ ಎಲ್ಲ ಆಭಾಸಗಳು ಆರೋಪಿತವಾಗಿವೆ. ಯಾವೆಲ್ಲ ಆಭಾಸಗಳು ಆರೋಪಿತವಾಗಿವೆಯೋ ಅವುಗಳಲ್ಲಿ ಧರ್ಮಾಹ ಅಂತ ಕರೆದಿದ್ದಾರೆ. ಧರ್ಮಾಹ ಈ ಪ್ರಕಾರ ಅವನಿಗೆ ವಿವರಿಸಿ ಹೇಳೋದ್ರ ಮೂಲಕವಾಗಿ ಯಾವುದನ್ನು ನಾವು ಅವಿದ್ಯಾ ಅಂತ ಕರಿತೀವಿ, ಸಮಷ್ಟಿಯಲ್ಲಿ ಅದನ್ನು ಮಾಯಾ ಅಂತ ಕರಿತೀವಿ. ಸೊ ಯಾವುದನ್ನು ಜೀವಾತ್ಮ ಅಂತ ಕರಿತೀವಿ, ಸಮಷ್ಟಿಯಲ್ಲಿ ಈ ಸೃಷ್ಟಿ ಅಂತ ಕರಿತೀವಿ. ಸಮಸ್ತ ಈ ಸೃಷ್ಟಿ ಎಲ್ಲದಕ್ಕೂ ಮಾಯ ಕಾರಣ, ಮಾಯಾ ಉಪಮಮಂ ಅಂತ ನಾವೀಗ ಮಾಯೆಗೆ ಬಂದು ನಿಂತಿದ್ದೇವೆ. ಮಾಯಾ ನಾಮ ವಸ್ತು ತರ್ಹಿ, ಮಾಯಾ ಅನ್ನೋದಾದ್ರೂ ಒಂದು ಇದೇ ಅಂತಾಯ್ತಲ್ಲೋ, ವಸ್ತು ತರ್ಹಿ. ಆವಾಗ ಹೇಳ್ತಾರೆ ಮಾಯೇವಂ, ಇಲ್ಲ ಅದು ಇಲ್ಲ. ಸಾಚ ಮಾಯಾ ನ ವಿದ್ಯತೆ, ಆ ಮಾಯಾ ಅನ್ನೋದು ಇಲ್ಲವೇ ಇಲ್ಲ. ಮಾಯಾ ಇತಿ ಅವಿದ್ಯಮಾನಸ್ಯ ಆಖ್ಯಾ ಇತಿ ಅಭಿಪ್ರಾಯ. ಮಾಯೆ ಏನು ಗೊತ್ತಾಯ್ದು, ಇಲ್ಲದೇ ಇದ್ದಿದ್ದರೆ ಹೆಸರು, ಆಖ್ಯಾ ಅಂದರೆ ಹೆಸರು, ಇಲ್ಲದೇ ಇದ್ದಿದ್ದರೆ ಹೆಸರು ಮಾಯಾ. ಆವಾಗ ಅವನು ಪ್ರಶ್ನೆ ಕೇಳ್ತಾನೆ, ಕಥಂ ಮಾಯಾ ಉಪಮಂ ತೇಷಾಂ ಧರ್ಮಾಣಾಂ ಜನ್ಮ ಇತಿ. ಏನು ಧರ್ಮಗಳು ಹುಟ್ಟಿಕೊಂಡಾವೆ, ನಾಮರೂಪಗಳು, ಇವು ಮಾಯೆಯಿಂದ ಹುಟ್ಟಿಕೊಂಡಾವೆ ಅನ್ನುವಂಥದ್ದು ಹೇಗೆ? ಧರ್ಮಾಣಾಂ ಜನ್ಮ ಇತಿ ತೇಷಾಂ ಮಾಯಾ ಉಪಮಂ ಜನ್ಮ ಇತಿ ಕಥಂ, ಮಾಯೆಯಿಂದ ಇವು ಹುಟ್ಟಿಕೊಂಡಿವೆ ಅನ್ನುವಂಥದ್ದು ಹೇಗೆ? ಅದಕ್ಕಾಗಿ ಈ ಶ್ಲೋಕ ಬಂದಿದೆ. ಶ್ಲೋಕ 59, ಯಥಾ ಮಾಯಾಮಯಾತ್ ಬೀಜಾತ್, ಯಥಾ ಮಾಯಾಮಯಾತ್ ಬೀಜಾತ್ ಜಾಯತೆ ತನ್ಮಯೋಂಕುರಃ ನಾಸೌ ನಿತ್ಯೋ ನ ಚೋಚ್ಛೇದೀ ತದ್ವದ್ಧರ್ಮೇಷು ಯೋಜನಾ. ಯಥಾ ಮಾಯಾಮಯಾತ್ ಬೀಜಾತ್ ಜಾಯತೆ ತನ್ಮಯೋಂಕುರಃ ನಾಸೋ ನಿತ್ಯೋ ನ ಚೋಚ್ಛೇದೀ ತದ್ವದ್ಧರ್ಮೇಷು ಯೋಜನಾ. ಐಂದ್ರಜಾಲಿಕ ಪ್ರಯೋಗ. ಐಂದ್ರಜಾಲಿಕ ಅಂತಿರ್ತಾನೆ ಅವನು, ತನ್ನ ಜಾಲದಲ್ಲಿ ಎಲ್ಲರನ್ನೂ ಇಟ್ಕೊಂಡ್ಬಿಡ್ತಾನೆ, ಏನೋ ಒಂದನ್ನು ತೋರಿಸ್ತಾನೆ. ಆದರೆ ಅವನು ಏನು ಹೇಳುತ್ತಾನೆ, ಅವನು ಏನು ವಿವರಿಸ್ತಾನೆ, ಅದೇ ನಾವೆಲ್ಲ ಕಾಣ್ತೀವಿ. ಅವ ಆನೆ ಅಂದರೆ ಆನೆ ಕಾಣ್ತೀವಿ, ಮೊಲ ಅಂದರೆ ಮೊಲ ಕಾಣ್ತೀವಿ, ಮನುಷ್ಯ ಅಂದರೆ ಮನುಷ್ಯ, ಕಳ್ಳ ಅಂದರೆ ಕಳ್ಳನ ಕಾಣ್ತೀವಿ. ಐಂದ್ರಜಾಲಿಕ ಅದರ ಒಂದು ಉದಾಹರಣೆಯನ್ನು ಇಟ್ಕೊಡ್ತಾರೆ. ಯಥಾ ಯಾವ ಪ್ರಕಾರ, ಮಾಯಾಮಯಾದ ಬೀಜಾತ್. ಅವನು ಒಂದೇನೋ ಹಿಂಗೆ ಎಸೆದ, ಒಂದು ಕಲ್ಲು ಒಂದು ಏನೋ ಒಂದು ಎಸೆದ, ನೋಡಿ ಮಾವಿನ ಬೀಜ ಅಂದ. ಏನಂತ ಕಾಣಿಸ್ತಾ ಎಲ್ಲರಿಗೂ, ಅದು ಮಾವಿನ ಬೀಜ ಆಯ್ತಾ, ಮಾಯಾಮಯಾದ ಬೀಜ. ಈಗ ನೋಡಿ ಮೊಳಕೆ ಹೊಡಿತಾ ಇದೆ, ಮೊಳಕೆ ತನ್ಮಯ ಅಂಕುರ, ಬೇರೆ ಯಾವುದೋ ಮೊಳಕೆ ಹೊಡೆಯೋದಿಲ್ಲ, ಅದೇ ಬೀಜ, ಅದೇ ಜಾತಿಯ ಮರದ ಬೀಜ, ಅದೇ ಮೊಳಕೆ ಹೊಡಿತದೆ. ಬೀಜನೂ ಮೊಳಕೆನೂ ಸಸಿನೂ ಗಿಡನೂ ವೃಕ್ಷನೂ ಆಗ್ತದೆ ಬೇಕಾದ್ರೆ ನಿಮ್ಮ ಕಣ್ಣೆದುರಿಗೆ, ಆದರೆ ಎಲ್ಲವೂ ಕೂಡ ಮಾಯಿಕ. ಈಗ ಅದನ್ನು ಇಡೋಣವೋ ತೆಗೆದು ಹಾಕೋಣವೋ ಅಷ್ಟೇ ಅವ್ರು ಹೇಳೋದು. ನಚ್ಚ ಜನ್ಮ ನ ಉಚ್ಛೇದ ನಾಸೌ ನಿತ್ಯ ನ ಚ ಉಚ್ಛೇದಿ. ಇದು ಹುಟ್ಟೇ ಇಲ್ಲ, ಹುಟ್ಟಿಲ್ಲದೆ ಇರುವಂಥದ್ದು ಇದು. ಹೀಗಾಗಿ ಇದು ನಿತ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ, ಹುಟ್ಟೇ ಇಲ್ಲ ಅದು. ನ ಅಸೌ ನಿತ್ಯ ಇವನಂತಾನೆ ಅದು ಹುಟ್ಟಲಿ ಹುಟ್ಟದಲ್ಲಿ ನಮ್ಮ ಅನುಭವಕ್ಕೆ ಭಾರಿ ಕಷ್ಟ ಬಂದದೆ ಅದನ್ನು ತೆಗೆದು ಹಾಕ್ಬಿಡೋಣಂತ. ನ ಉಚ್ಛೇದಿ ಹೇಗೋ ಹಾಗೆ ತದ್ವತ್ ಧರ್ಮೇಶು ಯೋಜನಾ. ಎಲ್ಲ ಧರ್ಮಗಳು ಅದೇ ಪ್ರಕಾರ, ಧರ್ಮ ಅಂದರೆ ಆ ನಾಮರೂಪದ ಧರ್ಮಗಳು ಎಲ್ಲವೂ ಅದೇ ಪ್ರಕಾರವಾಗಿವೆ. ಭಾಷ್ಯ 312. ಯಥಾ ಮಾಯಾಮಯಾತ್ ಆಮ್ರಾದಿ ಬೀಜಾತ್ ಜಾಯತೆ ತನ್ಮಯ ಮಾಯಾಮಯ ಅಂಕುರ. ಮಾವಿನ ಬೀಜ ಇತ್ಯಾದಿಗಳು, ಅದು ಬೇವಿಂದಾಗಿರ್ಬೋದು, ಮಾವಿಂದಾಗಿರ್ಬೋದು, ಹುಣಸೆದಾಗಿರ್ಬೋದು, ಯಾವುದೋ ಒಂದು ಬೀಜವನ್ನು ಎಸಿತಾನೆ. ಯಥಾ ಯಾವ ಪ್ರಕಾರ ಮಾಯಾಮಯಾತ ಆಮ್ರಾದಿ ಬೀಜಾತ್, ಏನಾಗ್ತದೆ ಆ ಬೀಜದಿಂದ ಮಾವು, ಮಾವಿನ ಹಣ್ಣು ಬೀಜ ಆದಿ ಬೇರೆ ಇತರ ಯಾವುದೇ ಬೀಜ ಆದರೂ ಆಗ್ಬೋದು ಅವನು ಎಸಿತಾನೆ. ಅವಾಗೇನಾಗ್ತದೆ ತನ್ಮಯ ಮಾಯಾಮಯ ಅಂಕುರ. ಅದೇ ಜಾತಿ ಅದೇ ಬೀಜದಿಂದ ತನ್ಮಯ, ಅದೇ ಜಾತಿ ಅದೇ ಬೀಜದಿಂದ ಏನಾಗಿದೆ ಅಲ್ಲಿ ಅಂಕುರ ಜಾಯತಿ, ಅಂಕುರ ಮೊಳಕೆ ಮೊಳೆ ಕೊಡಿತು ನೋಡಿ. ಯಾವ ಬೀಜವೋ ಆ ಬೀಜದ ಮೊಳಕೆ, ಗೊತ್ತಲ್ಲ. ಯಾಕೆ ಅಂತಂದರೆ ಆ ಮೊಳಕೆ ತನ್ಮಯ, ಅದೇನು ಮಾಯಾಮಯ. ಬೀಜ ಏನದು ಮಾಯಾಮಯವಾದ ಬೀಜದಿಂದ ಆ ಬೀಜದೇ ಆದಂತಹ ಮೊಳಕೆ ತನ್ಮಯ, ಆ ಬೀಜದ್ದೇ ಆದ ಮೊಳಕೆ. ಹೀಗಾಗಿ ಮೊಳಕೆ ಕೂಡ ಏನಾಯಿತು ಮಾಯಿಕ. ಮುಂದೆ ನೀವೆಲ್ಲ ಸೇರಿಸ್ಬೋದು, ಸಸಿ ಆಯಿತು, ಗಿಡ ಆಯಿತು, ವೃಕ್ಷ ಆಯಿತು, ಎಲ್ಲ ಸೇರಿಸ್ಕೋಬೋದು, ಎಲ್ಲ ಮಾಯಿಕ. ಭಾಷ್ಯ ನಾಸೌ ಅಂಕುರ ನಿತ್ಯ ನ ಚ ಉಚ್ಛೇದಿ ವಿನಾಶೀವಾ ಅಭೂತತ್ವಾತ್. ಅಸೌ ಅಂಕುರ ನ ನಿತ್ಯ, ಏನು ಮೊಳಕೆ ಹೊಡೆದದೆ ಆ ಮೊಳಕೆ ಅದು ನಿತ್ಯವೋ ಅನಿತ್ಯವೋ? ನ ನಿತ್ಯ. ಅನಿತ್ಯ ಅಂತಂದರೆ ನೀವು ಅದಕ್ಕೆ ಇರಲಿಕ್ಕೆ ಅವಕಾಶ ಕೊಟ್ಟಿರಿ ಅಂತ ಆಗ್ತದೆ. ಅಂದರೆ ಅದು ಹುಟ್ಟಿದೆ ಅಂತ ಒಪ್ಕೊಂಡ್ರಿ ಅಂತ ಆಗ್ತದೆ. ಹುಟ್ಟಿದೆ ಅಂತ ಒಪ್ಕೊಂಡಿದ್ದಕ್ಕೆ ವಿಕಾರಗಳು ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ. ಹುಟ್ಟಿದೆ ಅಂತ ಒಪ್ಕೊಳ್ಳಿಕ್ಕೆ ಯಾಕೆ ಹೋಗೋಣ ನಾವು? ಅದು ಮಾಯಿಕ ಅಂತ ನಮ್ಗೆ ಗೊತ್ತಾದ ಮೇಲೆ ನಾವು ಹುಟ್ಟಿದೆ ಅಂತ ಯಾಕೆ ಒಪ್ಕೊಳ್ಳಿಕ್ಕೆ ಹೋಗೋಣ? ಇವನು ಐಂದ್ರಜಾಲಿಕ ಮಾವನ್ನು ಮಾವಿನ ಬೀಜವನ್ನು ತೋರಿಸಿದ, ಮೊಳಕೆನೂ ಓಡಿಸಿದ, ವೃಕ್ಷವನ್ನು ಮಾಡ್ದ, ಹಣ್ಣುಗಳನ್ನು ಕಿತ್ಕೊಂಡ, ಗೊತ್ತಾಗಲಿಲ್ಲ ಹಣ್ಣಿನ ರಾಶಿನೂ ಹಾಕ್ಕೊಂಡ, ಹತ್ತಾರು ಬುಟ್ಟಿ ಹಣ್ಣು ಹೇಳ್ದ, ಹೋಗುವಾಗ ಇಲ್ಲಿ ಬಂದು ಪ್ರಸಾದ ತೊಗೊಂಡು ಹೋಗ್ರಿ ಅಂದ. ಅದನ್ನೂ ಬೇರೆ ಅಂದ, ಅದು ಎಲ್ಲ ಆಯಿತು ಆಯಿತು ಆಯಿತು ಆಯಿತು ಅಂತ ನಾವು ಉತ್ತರ ಕೊಟ್ವಿ. ಯಾವಾಗ ಆ ಜಾಲದಿಂದ ಹೊರಗೆ ಬಂದ್ಬಿಟ್ವಿ ನಾವು, ಜಾಲದಿಂದ ಹೊರಗೆ ಬಂದ್ಬಿಟ್ವಿ, ಆವಾಗ ಅಲ್ಲಿ ಮಾವಿನ ಹಣ್ಣು ಇಲ್ಲ ಇತ್ಯಾದಿ ಇತ್ಯಾದಿ. ಇದೇ ಫೆಲೋ ಇಂದ್ರಜಾಲಿಕ ಶೋ ಮುಗಿದು ಹೊರಗೆ ಬಂದಾಗ ಎರಡು ಡಜನ್ ಬಾಳೆಹಣ್ಣು ಕೊಂಡು ಮಾವಿನ ಹಣ್ಣು ಕೊಂಡ್ಕೋತಾನೋ ಎಲ್ಲವನು. ಇಷ್ಟೆಲ್ಲ ಬುಟ್ಟಿ ಮಾವಿನ ಹಣ್ಣುಗಳನ್ನು ಅವನು ಫ್ರೀಯಾಗಿ ಹಂಚಬೇಕು ಅಂತ ಇಟ್ಕೊಂಡಿದ್ದನ್ನು ಅದು ಅದು ಯಾವುದು ಲೆಕ್ಕಕ್ಕೆ ಲೆಕ್ಕ ಮಾಹಿಕ. ಇದು ವ್ಯಾವಹಾರಿಕ ನಿತ್ಯ ಅನಿತ್ಯ ಅಥವಾ ಕ್ಷಣಿಕ ಅಂತ ನಾವು ಉತ್ತರ ಕೊಟ್ಟರೆ ಆ ಕ್ಷಣಿಕತೆಯನ್ನು ಒಪ್ಕೊಂಡಂಗೆ ಆಗ್ತದೆ. ಬೇಡ ನಮ್ಗದು ಉತ್ತರ ಬೇಡ, ನಾವು ಇಷ್ಟೇ ಕೊಡೋಣ ಅಂತೇನು. ನ ನಿತ್ಯ ನ ನಿತ್ಯ ಬೇರೆ, ತಸ್ಮಾದ್ ನಿತ್ಯ ಬೇರೆ. ನ ನಿತ್ಯ ನ ನಿತ್ಯ ಬೇರೆ, ಅನಿತ್ಯ ಬೇರೆ. ಅನಿತ್ಯ ಅಂತಂದರೆ ಇತ್ತು ಈಗಿಲ್ಲ. ಆ ಇತ್ತು ಅನ್ನೋದನ್ನ ಒಪ್ಕೋತೀರಾ ಹಾಗಾದ್ರೆ? ರಜ್ಜು ಸರ್ಪ ಇತ್ತು ಅಂತ ಒಪ್ಪುತ್ತೀರಾ? ಕಡಸಿಗಳು ತನಕ ಇತ್ತು, ವಿಷ ಇರು ತನಕ ಇತ್ತು, ಇಲ್ಲ ನನಿತ್ಯ. ಅದಕ್ಕೆ ಅವ್ರು ರಾಜಕ್ಕೆ ಕೊಡ್ತಾರೆ ಏನು ಅಂತಂದರೆ, ಉಚ್ಛೇದಿ ವಿನಾಶೀವ ಅಥವಾ ಅದಕ್ಕೆ ನಾಶವನ್ನು ನಾಶವೆನ್ನುವುದೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ ಅಭೂತತ್ವಾತ್ ಅದು ಇದ್ದಿದ್ದೇ ಇಲ್ಲ. ಮಾಯಾ ಬೀಜ ಇದ್ದಿದ್ದೇ ಇಲ್ಲ. ಇದ್ದದ್ದಾದ್ರೂ ಹೇಳ್ಬೋದಾಗಿತ್ತು. ನಮ್ಮ ಮಡಿಕೆ ಎಲ್ಲೋಯ್ತು. ನಾನಿತ್ಯ ಈ ಘಟವು ಕ್ಷಣಿಕ. ಈ ವಾಕ್ಯದೊಳಗೆ ಮೊದಲು ಇದು ಘಟ ಅನ್ನೋದನ್ನು ಒಪ್ಕೊಂಡ್ರಿ, ಅದು ಕ್ಷಣಿಕ ಅನ್ನೋದನ್ನ ನಂತರ ನೀವು ಅದರ ಪರಿಣಾಮವನ್ನು ಹೇಳಿದ್ರಿ. ಈ ಜಗತ್ತು ಕ್ಷಣಿಕ, ಕ್ಷಣಿಕವಾದರೂ ಘಟ ಇತ್ತೋ ಇಲ್ಲೋ? ಕ್ಷಣಿಕವಾದರೂ ಹಾವಿದೆಯಾ ರಜ್ಜು ಸರ್ಪ? ಕ್ಷಣಿಕವೂ ಇಲ್ಲ. ಹೀಗಾಗಿ ಅಭೂತತ್ವಾದ ಅದು ಇದ್ದಿದ್ದೇ ಇಲ್ಲ. ಇತ್ತರೆ ಒಂದು ಕ್ಷಣ ಬಿಟ್ಟು ಒಡೆದು ಹೋತು. ಇದ್ದಿದ್ದೇ ಇಲ್ಲ, ಆದ್ದರಿಂದ ಅದು ನಾಶವಾಗುವ ಅವಶ್ಯಕತೆಯೂ ಇಲ್ಲ. ಇದ್ದದ್ದು ನಾಶ ಆಗ್ತದೆ, ಇಲ್ಲದ್ದು ಹೆಂಗೆ ನಾಶ ಆಗ್ತದೆ? ತಗೋಪ್ಪ ಕೋಲ್ ತಗೋ, ಆ ರಜ್ಜು ಸ್ವಲ್ಪ ಹೊಡೆದು ಬಂದ್ಬಿಡು, ಮತ್ತು ಸಣ್ಣ ಮಕ್ಕಳಿಗೆಲ್ಲ ತೊಂದರೆ ಮಾಡ್ತದೆ. ಇದ್ದಿದ್ರೆ ನೀವು ಹೊಡಿಬಹುದು. ರಜ್ಜು ಸರ್ಪ ಅದ ಅಂದರೆ ನಾವು ನಿಮ್ಮನ್ನು ಯಾರನ್ನೂ ಕಳಿಸೋದಿಲ್ಲ ಹೊಡಿದಿಕ್ಕೆ. ನಿಜವಾದ ಸರ್ಪ ಇದೆ ಅಂತಂದರೆ ಎಲ್ಲರೂ ನನ್ನ ಕೋಲ್ ತಗೋತಾರೆ, ಎಕ್ಸೆಪ್ಟ್ ಸವಿತಾ. ಅವ್ರು ತೋತಾ ಕೋಲು ಕೊಲ್ಲಿಕ್ಕಲ್ಲ, ಎಲ್ಲರೂ ಬಿಡಬೇಕಂತ ನಾವು ಅಂತ ಒಳಗೆ ಹೋಗಿ ಬಾಗಿಲಾಕೊಂಡು. ಕ್ಷಣಿಕ ಅದು ಇದ್ದದ್ದಾಗಿದ್ದರೆ ಕ್ಷಣಿಕವಾಗಿತ್ತು, ಈಗ ಈ ಕ್ಷಣದಲ್ಲಿ ಅದು ಇಲ್ಲ ಅಂತ ಹೇಳ್ಬೋದು. ಅಭೂತತ್ವಾದ ಅದು ಇಲ್ಲವೇ ಇಲ್ಲವಾಗಿದ್ದರಿಂದಾಗಿ ಅದಕ್ಕೆ ಯಾವುದೇ ಪ್ರಕಾರವಾದ ಧರ್ಮ ಇಲ್ಲ. ತದ್ವದೇವ ಧರ್ಮೇಷು ಜನ್ಮನಾಶಾದಿ ಯೋಜನಾಯುಕ್ತಿ. ಹುಟ್ಟು ಸಾವು ಕೂಡ ಇವು ಧರ್ಮಗಳು. ಅನೇಕ ಧರ್ಮಗಳು ಹೇಳಿದ್ನಲ್ಲಾಗಲೇ, ಲಿಸ್ಟ್ ಆಫ್ ಧರ್ಮಸ್. ಹುಟ್ಟು ಸಾವು ಕೂಡ ಇದು ಧರ್ಮ. ರಿಲಿಜನ್ ಧರ್ಮ ತರಬಾರ್ದಿಲ್ಲಿ ಧರ್ಮ ಶಬ್ದಕ್ಕೆ. ಹುಟ್ಟು ಸಾವುಗಳು ಕೂಡ, ಜನ್ಮ ಇದೊಂದು ಧರ್ಮ, ಮರಣ ಇದೊಂದು ಧರ್ಮ, ವಿಕಾರ ಇದು ಮತ್ತೊಂದು ಧರ್ಮ. ಜನ್ಮ ನಾಶಾದಿ ಯೋಜನಾ ಯುಕ್ತಿ, ಹುಟ್ಟು ಸಾವು ಎನ್ನುವ ಧರ್ಮಗಳು ಕೂಡ ಇವು ಯೋಜನಾಯುಕ್ತಿ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಯೋಜನಾಯುಕ್ತಿ ಜನ್ಮನಾಶಾದಿ ಯೋಜನಾಯುಕ್ತಿ. ಯೋಜನಾಯುಕ್ತಿ ಅಂದರೆ ಯೋಜನಾ ಅಂದರೆ ವ್ಯವಸ್ಥ, ವ್ಯವಹಾರದಲ್ಲಿ ಉಪಯೋಗ ಮಾಡ್ತಾರೆ. ಅವರು ಯೋಗಾಸನ ಕಾನ್ಫರೆನ್ಸನ್ನು ಯೋಜನೆ ಮಾಡ್ತಾ ಇದ್ದಾರೆ ಅಂದರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ. ಯೋಜನಾಯುಕ್ತಿ ತದ್ವದೇವ ಧರ್ಮೇಶು ವ್ಯವಹಾರದಲ್ಲಿ ಇರುವ ಎಲ್ಲ ಹುಟ್ಟು ಸಾವು ಧರ್ಮಗಳು ಇವು ಮಾಯಿಕ ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ, ವ್ಯವಹಾರದಲ್ಲಿ ಇರುವ ಹುಟ್ಟು ಸಾವು ಇದು ಪಾರಮಾರ್ಥಿಕದಲ್ಲಿ ಇಲ್ಲಲ್ಲ. ವ್ಯವಹಾರದಲ್ಲಿ ಇರುವಂಥ ಹುಟ್ಟು ಸಾವುಗಳು, ವಿಕಾರಗಳು, ನಾಮರೂಪಗಳು ಪಾರಮಾರ್ಥಿಕವಾಗಿ ಅಸ್ತಿತ್ವವನ್ನು ಹೊಂದಿಲ್ಲಲ್ಲ. ಪಾರಮಾರ್ಥಿಕವಾಗಿ ಅಸ್ತಿತ್ವ ಹೊಂದಿತ್ತು ಅಂತಂದರೆ ನಾವು ಹೇಳಬಹುದಾಗಿತ್ತು ಏನದು ಮಾಯಿಕ ಅಲ್ಲ ಅಂತ ಹೇಳ್ಬೋದಾಗಿತ್ತು. ವ್ಯಾವಹಾರಿಕವಾಗಿದೆ, ಪಾರಮಾರ್ಥಿಕವಾಗಿಲ್ಲ, ಆದ್ದರಿಂದ ಆ ವ್ಯಾವಹಾರಿಕವಾಗಿದ್ದದ್ದು ಮಾಯಿಕ. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾರೆ, ನ ತೂ ಪರಮಾರ್ಥತಃ ಧರ್ಮಾಣ ಜನ್ಮ ನಾಶೋವಾ ಯುಜ್ಯತೆ ಇತ್ಯರ್ಥ. ಆದ್ದರಿಂದ ಯಾವ ಧರ್ಮಗಳಿಗೂ ಕೂಡ ಪಾರಮಾರ್ಥಿಕವಾದಂತಹ ಜನ್ಮ ನಾಶಗಳು ಇಲ್ಲ. ನ ಯುಜ್ಯತೆ ಇತ್ಯರ್ಥ. ಇದ್ದಂತಹ ಎಲ್ಲ ಧರ್ಮಗಳು ಇವು ಮಾಯಿಕ ಯೋಜನಾ ಮಾಯಾ ವ್ಯವಸ್ಥೆಯಲ್ಲಿ ಬರ್ತವೆ, ಮಾಯೆ ಪ್ರಭಾವದಲ್ಲಿ ಬರ್ತವೆ. ಅದು ಯೋಜನಾ, ಯೋಜನಾ ಶಬ್ದ ಮಾಯೆಯ ಪ್ರಭಾವದಲ್ಲಿ ಬರ್ತವೆ, ಮಾಯೆಯಿಂದ ಒಳಗೊಂಡಿವೆ. ನತು ಪಾರಮಾರ್ಥತಃ ಪರಮಾರ್ಥತಃ ಪರಮಾರ್ಥ ಪಾರಮಾರ್ಥಿಕವಾಗಿ ಅವು ಯಾವೂ ಇಲ್ಲ. ಪರಮಾರ್ಥ ಪರಮಾರ್ಥತಃ ಪಾರಮಾರ್ಥಿಕವಾಗಿ ಅವು ಇಲ್ಲ. ಕನ್ನಡದಲ್ಲಿ ಹಾಕ್ಬಿಡ್ತು, ಕನ್ನಡದಲ್ಲಿಯೂ ಪರಮಾರ್ಥ ಅಂತಲೇ ಬರ್ತದೆ. ಯಾವುದು ವ್ಯಾವಹಾರಿಕವಾಗಿ ಜನ್ಮವನ್ನು ಎತ್ತಿದೆಯೋ, ಯಾವುದು ವ್ಯಾವಹಾರಿಕವಾಗಿ ಜನ್ಮವನ್ನು ಎತ್ತಿದೆಯೋ ಅದು ಪರಮಾರ್ಥಿಕವಾಗಿ ಪರಮಾರ್ಥದಲ್ಲಿ ಅದು ಯಾವ ಅಸ್ತಿತ್ವವನ್ನು ಹೊಂದಿಲ್ಲ. ಹುಟ್ಟಿತು ಎಂದು ಹೊಂದಿ ಬರೋದಿಲ್ಲ, ನಾಶವಾಯಿತು ಎಂದು ಹೊಂದಿ ಬರೋದಿಲ್ಲ. ಘಟವು ಹುಟ್ಟಿತು, ಘಟವು ನಾಶವಾಯಿತು ಅಂತ ಪಾರಮಾರ್ಥಿಕವಾಗಿ ಹೊಂದಿ ಬರೋದಿಲ್ಲ. ಏಕೆಂದರೆ ಪಾರಮಾರ್ಥಿಕವಾಗಿ ಅಲ್ಲಿರೋದು ಎರಡಲ್ಲ, ಒಂದೇ. ಏನದು ಮಣ್ಣು, ಮಣ್ಣು ಹುಟ್ಟಿತು ಮಣ್ಣು ನಾಶವಾಯಿತು ಅಂತ ಹೇಳೋದು ತಪ್ಪಾಗ್ತದೆ. ಏ ಮತ್ತೆ ಘಟ ಆಯ್ತಲ್ಲೋ, ವ್ಯಾವಹಾರಿಕ ಘಟ ತಂದಿವಲ್ಲ, ವ್ಯಾವಹಾರಿಕ ಘಟದಲ್ಲಿ ನೀರು ಹಾಕಿದೀವಲ್ಲ, ವ್ಯಾವಹಾರಿಕ ಮಣ್ಣು ತಂದಿನೂ ಇಲ್ಲ ತಗೊಂಡು ಹೋಗಿಲ್ಲ, ಮಣ್ಣು ಹೇಗಿದೆ ಹಾಗೆ ಇದೆ. ಆದ್ದರಿಂದ ಪಾರಮಾರ್ಥಿಕವಾಗಿ ಇವೆಲ್ಲವೂ ಜನ್ಮ ನಾಶರಹಿತವಾಗಿವೆ ಧರ್ಮಗಳು. ವಸ್ತು ಪಾರಮಾರ್ಥಿಕ, ಧರ್ಮಗಳೆಲ್ಲ ವ್ಯಾವಹಾರಿಕ. ಕ್ಲೀನಾಗಿ ಮಾಡ್ಕೊಂಬಿಡಿ. ನಾಜೇಶು ಸರ್ವಧರ್ಮೇಶು ಶಾಶ್ವತ ಶಾಶ್ವತಾಭಿಧಾ ಯತ್ರ ವರ್ಣಾಃ ನ ವರ್ತಂತೆ ವಿವೇಕಸ್ತತ್ರ ನೋಚ್ಯತೆ. ನಾಜೇಶು ಸರ್ವಧರ್ಮೇಶು ಶಾಶ್ವತ ಶಾಶ್ವತಾಭಿಧಾ ಯತ್ರ ವರ್ಣಾಃ ನ ವರ್ತಂತೆ ವಿವೇಕಸ್ತತ್ರ ನೋಚ್ಯತೆ. ಹುಟ್ಟದೇ ಇದ್ದಂತಹ ನ ಅಜೇಶು, ನ ಅಜೇಶು ಹುಟ್ಟದೇ ಇದ್ದಂತಹದ್ದರಲ್ಲಿ, ಹುಟ್ಟದೇ ಇದ್ದಂತಹ ಧರ್ಮದಲ್ಲಿ, ಹುಟ್ಟದೇ ಇದ್ದಂತಹ ನಾಮರೂಪಗಳಲ್ಲಿ ಶಾಶ್ವತ ಅಶಾಶ್ವತ ಎನ್ನುವ ಭೇದಗಳನ್ನು ಮಾಡುವ ಸಾಧ್ಯತೆ ಇಲ್ಲ. ರಜ್ಜು ಸರ್ಪ ಅಶಾಶ್ವತ, ಆದರೆ ಅದು ಏನು ಕಚ್ಚುತ್ತಲ್ವೋ ಅದು ಶಾಶ್ವತ ಅಲ್ಲ. ನಾವು ಉದಾಹರಣೆ ಸಹಿತವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಿಂಗೆ ತಾನೆ ಮಾಡೋದು. ರಜ್ಜು ಸರ್ಪ ಅಶಾಶ್ವತ, ಅದು ಏನು ಕಚ್ಚುತ್ತೋ, ಅದು ಏನು ವಿಷ ಏರ್ತೋ ನೋಡಿ ಸತ್ತೋದ ನೋಡ್ರಿ ನಾವು. ಅವ ಹಾವು ಕಚ್ಚಿದ್ರೆ ವಿಷ ಏರ್ತದೆ ಅನ್ನೋ ಭಯದಲ್ಲಿ ಸತ್ಬಿಟ. ಅದಕ್ಕೆ ಏನು ಕಚ್ಚಲಿಕ್ಕೆಲ್ಲ ಹಾವು ಇಲ್ಲೇ ಇಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಅವರು ವೈಜ್ಞಾನಿಕವಾಗಿ ಹೇಳ್ತಾರೆ ಹಾವಿನ ಘಟನೆಗಳಲ್ಲಿ 70% ಸಾವುಗಳು ಭಯದಿಂದ ಸಾಯ್ತಾರೆ. ಅದು ವಿಷಯದಿಂದ ಸತ್ತಿರೋದಿರೋರು ಬದುಕಿಸ್ಲಿಕ್ಕೆ ಬರ್ತದೆ, ಆದರೂ ಸಾಯ್ತಾರಲ್ಲ ಭಯದಿಂದ. ಹೀಗಾಗಿ ಕಚ್ಚಿ ಸಾಯ್ಬೇಕು ಅಂತಲೂ ಇಲ್ಲ, ಹಾವಂದ್ರೆ ಸಾಯೋದ ಏನು ಮಾಡ. ಅದಕ್ಕೆ ಹೇಳ್ತಾರೆ ಯಾವುದು ಇಲ್ಲವೇ ಇಲ್ಲವೋ ಅಜೇಷು ಧರ್ಮೇಶು ಸರ್ವಧರ್ಮೇಶು ಅಜೇಷು ಶಾಶ್ವತ ಅಶಾಶ್ವತ ಅಭಿದ ನ. ಯಾವುದು ಇಲ್ಲವೇ ಇಲ್ಲವೋ, ಟೋಟಲ್ ಅಭಾವ ನಾನ್ ಎಕ್ಸಿಸ್ಟೆಂಟ್, ಯಾವುದು ಇಲ್ಲವೇ ಇಲ್ಲವೋ ಅದರಲ್ಲಿ ಶಾಶ್ವತ ಯಾವುದು ಅಶಾಶ್ವತ ಯಾವುದು. ಯಾವುದು ಇಲ್ಲ ಅದು ಇಲ್ಲ ಅಷ್ಟೇ, ಅದು ಅಕೌಂಟ್ಗೆ ಬರೋದಿಲ್ಲ. ಶಾಶ್ವತ ಅಶಾಶ್ವತ ಅನ್ನುವ ಯಾವ ಲೆಕ್ಕಾಚಾರಕ್ಕೂ ಒಳಪಡುವುದಿಲ್ಲ. ಯತ್ರ ವರ್ಣಾ ನ ವರ್ತಂತೆ ತತ್ರ ವಿವೇಕ ನ ಉಚ್ಯತೆ. ವರ್ಣಾಹ ವರ್ಣನೆಗೆ ಒಳಪಡುವುದೆಲ್ಲವೂ ವರ್ಣಾಹ, ನಮ್ಮ ಕನ್ನಡದಲ್ಲಿ ಶಬ್ದ ವರ್ಣನೆ ವಿವರಣೆ. ಇಲ್ಲಿ ಏನಂತಿದೆ ಮಂತ್ರಗಳಿಗೆ, ಯತ್ರ ವರ್ಣಾಹ ನ ವರ್ತಂತೆ, ಎಲ್ಲಿ ವಿವರಣೆಗಳಿಗೆ ಯಾವುದು ಲಭ್ಯ ಇಲ್ಲವೋ, ಯತ್ರ ವರ್ಣಾಹ ನ ವರ್ತಂತೆ, ವರ್ಣಾಹ ಬಹುವಚನ ವರ್ಣನೆಗಳಿಗೆ ವರ್ಣನೆಗಳು, ವರ್ಣನೆಗಳು ನ ವರ್ತಂತೆ ಎಲ್ಲಿ ಅಲ್ಲಿ ಇಲ್ಲವೋ, ಯಾವುದರಲ್ಲಿ ವರ್ಣನೆಗಳು ಇಲ್ಲವೋ. ಅಂದ್ರೇನು, ಯಾವುದನ್ನು ವರ್ಣಿಸಲು ಸಾಧ್ಯವಿಲ್ಲವೋ. ಅರ್ಥ ಏನು, ಯಾವುದನ್ನು ಶಬ್ದಗಳಿಂದ ತಿಳಿಸಲು ಸಾಧ್ಯವಿಲ್ಲವೋ ಅಂತ. ಯತ್ರ ವರ್ಣಾಹ ನ ವರ್ತಂತೆ ತತ್ರ ವಿವೇಕ ನ ಉಚ್ಯತೆ. ಇದೇ ಇಲ್ಲ ಅನಿತ್ಯ ಕ್ಷಣಿಕ ನಿತ್ಯ, ಇದ್ದದ್ದು ಸತ್ಯ ಇಲ್ಲದ್ದು ಸುಳ್ಳು ಇತ್ಯಾದಿ ಯಾವ ವಿವೇಕ ಅವಶ್ಯಕತೆಯೂ ಇಲ್ಲ. ಯಾವುದು ಶಬ್ದಗಳಿಗೆ ನಿಲುಕುವುದಿಲ್ಲವೋ ಅದರಲ್ಲಿ ನೀವು ಯಾವುದೇ ಪ್ರಕಾರವಾದಂತಹ ವಿವೇಕವನ್ನು ಮಾಡೋದು ಏನಿಲ್ಲ. ವಿವೇಕ ಎಲ್ಲಿ ಕೆಲಸಕ್ಕೆ ಬರುತ್ತದೆ, ಹಾಲೊಳಗೆ ಎಷ್ಟು ಹಾಲಿದೆ ಎಷ್ಟು ನೀರಿದೆ ವಿವೇಕ ಬೇಕು, ಬಟ್ಟೆ ಒಳಗೆ ಎಷ್ಟು ಕಾಟನ್ ಇದೆ ಎಷ್ಟು ಪಾಲಿಸ್ಟರ್ ಇದೆ ವಿವೇಕ ಬೇಕು, ಈ ಬಂಗಾರದಲ್ಲಿ ಈ ಉಂಗುರದಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ಕಾಪರ್ ಇದೆ ವಿವೇಕ ಬೇಕು. ಏಕೆ, ಒಂದು ಕಡೆಗೆ ಹಿತ್ತಾಳೆಯೂ ಇದೆ ಒಂದು ಕಡೆಗೆ ಬಂಗಾರನೂ ಇದೆ, ಒಂದು ಕಡೆ ನೀರೂ ಇದೆ ಒಂದು ಕಡೆ ಹಾಲು ಇದೆ, ಹೀಗಾಗಿ ನಮಗೆ ಅವುಗಳಲ್ಲಿ ವಿಂಗಡಿಸಿ ವಿವೇಕ ಬೇಕು. ಹೇ, ಯಾವುದು ಇಲ್ಲವೇ ಇಲ್ಲ ಅದರಲ್ಲಿ ವಿವೇಕ ಇಲ್ಲ ಅಂತರದೇನು, ವಿವೇಕದ ಅವಶ್ಯಕತೆ ಇಲ್ಲ. 313 ಭಾಷ್ಯ ಪರಮಾರ್ಥತಃ ಆತ್ಮಸು ಅಜೇಷು ನಿತ್ಯ ಏಕರಸ ಜ್ಞಪ್ತಿ ಮಾತ್ರ ಸತ್ತಾಕೇಶು ಸರ್ವಧರ್ಮೇಶು ಶಾಶ್ವತ ಅಶಾಶ್ವತ ಇತಿ ವಾ ನ ಅಭಿಧಾ ನ ಅಭಿಧಾನಂ ಪ್ರವರ್ತತೆ ಇತ್ಯರ್ಥಃ. ಪರಮಾರ್ಥತಃ ತೂ ಆತ್ಮಸು, ಯಾವುದು ಪಾರಮಾರ್ಥಿಕವಾಗಿ ಆತ್ಮ ಮಾತ್ರವಾಗಿದೆಯೋ, ಪಾರಮಾರ್ಥಿಕವಾಗಿ ಏನಾಗಿದೆ? ಆತ್ಮ ಮಾತ್ರ, ಕೇವಲ ಚೈತನ್ಯ ಅರಿವು ಮಾತ್ರವಾಗಿದೆ, ಅದು ಹೇಗಿದೆ? ನಿತ್ಯವಾಗಿದೆ, ಏಕರಸವಾಗಿದೆ, ಜ್ಞಪ್ತಿ ಅರಿವು ಮಾತ್ರವಾಗಿದೆ, ಇರುವಿಕೆ ಮಾತ್ರದಿಂದ, ಸತ್ತಾಕೇಶು ಇರುವಿಕೆ ಮಾತ್ರದಿಂದ ಕೂಡಿದ್ದಾಗಿದೆ, ಬಂದು ಹೋಗುವ ಎಲ್ಲ ಧರ್ಮಗಳಲ್ಲಿ ಇದು ಶಾಶ್ವತವಾಗಿದೆ, ಇಲ್ಲ ಇಲ್ಲ ಸತ್ತಾಕೇಶು ಸರ್ವಧರ್ಮೇಶು ಶಾಶ್ವತ ಅಶಾಶ್ವತ ಇತಿವ. ಹಾಗೆ ಈ ಬದಲಾಗುವ ಎಲ್ಲ ಧರ್ಮಗಳಲ್ಲಿ ಶಾಶ್ವತ ಅಶಾಶ್ವತ ಅಂತ ಗುರುತಿಸುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಬದಲಾಗುವ ಧರ್ಮಗಳೆಲ್ಲ ಇವೆಯಲ್ಲ, ಅವು ಇಲ್ಲೇ ಇಲ್ಲ. ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ದಾದರೆ ನೀವೀಗ ಅಷ್ಟು ಮಟ್ಟಿಗೆ ನೀವು ಉತ್ತರ ಕೊಡಬಹುದು ಅಂತ ಕಾಣಿಸ್ತದೆ. ಪುಣ್ಯ ಒಳ್ಳೆಯದೋ ಪಾಪ ಒಳ್ಳೆಯದೋ? ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಪುಣ್ಯವು ಪಾಪವು ಅನ್ನುವವು ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಹೀಗೋ ಹಾಗೆ ಇಲ್ಲಿ ಯಾವ ಧರ್ಮಗಳು ಲೆಕ್ಕಕ್ಕೆ ಬರೋದಿಲ್ಲ. ನಿತ್ಯ ಏಕರಸ ಜ್ಞಪ್ತಿ ಮಾತ್ರ ಸತ್ತಾಕೇಶು, ಇಲ್ಲಿ ತನಕ ಆತ್ಮನ ಧರ್ಮಗಳು. ನಂತರ ಸರ್ವಧರ್ಮ, ಅವೆಲ್ಲ ಧರ್ಮೇಶ್ವರ ಅಲ್ಲ, ಇತರ ಎಲ್ಲ ಧರ್ಮಗಳಲ್ಲಿ ಶಾಶ್ವತ ಅಶಾಶ್ವತ ಇತಿ ವಾ ನ ಅಭಿಧಾ ನ ಅಭಿಧಾನಂ ಪ್ರವರ್ತತೆ ಇತ್ಯರ್ಥ. ಇವೇನು ನಾಮಗಳವ, ಏನು ನಾಮಗಳು? ಶಾಶ್ವತ ಅಶಾಶ್ವತ ಅಂತ ಏನು ಶಬ್ದಗಳವ, ಈ ಶಬ್ದಗಳು ಅಲ್ಲಿ ಕೆಲಸ ಮಾಡುವುದಿಲ್ಲ, ಈ ಶಬ್ದಗಳು ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಎಲ್ಲಿ ಬರುವುದಿಲ್ಲ? ಅದು ನಿತ್ಯವೂ ಶಾಶ್ವತವೂ ಆದಂತಹ ಆತ್ಮ, ಅರಿವಿನ ಮಾತ್ರ ಆಗಿರುವಂತಹ ಆತ್ಮನಲ್ಲಿ ಇವು ಯಾವ ಕೆಲಸಕ್ಕೆ ಬರೋದಿಲ್ಲ. ನ ಅಭಿಧಾನಂ ಪ್ರವರ್ತತೆ ಇತ್ಯರ್ಥ. ಯತ್ರ ಯೇಷು ವರ್ಣಯಂತಿ ಐಹಿ ಅರ್ಥಾಃ ತೇ ವರ್ಣಾಃ ಶಬ್ದಾಃ ನ ವರ್ತಂತೆ ಅಭಿಧಾತುಂ ಪ್ರಕಾಶಯಿತುಂ ನ ಪ್ರವರ್ತಂತೆ ಇತ್ಯರ್ಥಃ. ಜಾರಿ ಬಿದ್ದೀತು ಹುಷಾರಾಗಿ ಘಟವನ್ನು ಅಲ್ಲಿ ಇಟ್ಟ ಬಾಪ್ಪ ಮೇಲೆ, ಬರುವಾಗ ಒಂದ್ಸಲ ಅದನ್ನು ಗುರುತಿಸಿ ಬಾ, ಅಲಗಾಡ್ತದೋ ಹೊಯ್ದಾಡ್ತದೋ ಜಾರ್ತದೋ ಅಂತ ಒಂದು ವಾಕ್ಯ ಮಾತಾಡಿದರೆ ಇದು ಆತ್ಮನ ಬಗ್ಗೆಯೋ ಅಥವಾ ಇಲ್ಲದೇ ಇರುವ ಅನಾತ್ಮನ ಬಗ್ಗೆಯೋ? ಒಬ್ಬರಾದರೂ ಹುಷಾರು ಕೊಟ್ಟಾರ, ಮಣ್ಣು ಜಾರದ ಇಟ್ಟು ಇಟ್ಟು ಬಾಪ್ಪ ಮಣ್ಣು ಅಂತ ಹೇಳ್ತಾರ? ಯೇಷು ವರ್ಣೆಯಂತೆ, ಎಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡುತ್ತಾರೋ, ಐಹಿ ಅರ್ಥಾಹ, ಯಾವ ಅರ್ಥದಲ್ಲಿ ಪ್ರಯೋಗ ಮಾಡುತ್ತಾರೋ, ತೇ ವರ್ಣಾಹ, ಆ ಶಬ್ದಗಳೆಲ್ಲ ನ ವರ್ತಂತೆ, ವಾಸ್ತವಿಕವಾಗಿ ಆ ಶಬ್ದಗಳಿಗೆ ಯಾವಕ್ಕೂ ಕೂಡ ಅಲ್ಲಿ ಅವಕಾಶವೇ ಇಲ್ಲ. ರಜ್ಜು ಸರ್ಪ ಇರ್ತದೆ, ಹುಷಾರಾಗಿ ಹೋಗಪ್ಪ, ಕಣ್ತಗಳು ನೋಡ್ಕೊಂಡು ಹೋಗು, ಅಕಸ್ಮಾತ್ ಕಚ್ಚಿದ್ರು ಕೂಡ ಭಯಬೀಳಬೇಡ, ಅದು ರಜ್ಜು ಸರ್ಪ ಅಂತ. ನೀನು ಶಾಶ್ವತವಾಗಿಯೋ ಅಶಾಶ್ವತವಾಗಿಯೋ ಯಾವ ಶಬ್ದಗಳನ್ನು ಪ್ರಯೋಗ ಮಾಡಿದರೂ ಕೂಡ ಅವು ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ? ರಜ್ಜು ಸರ್ಪ ಇಲ್ಲವೇ ಇಲ್ಲ, ಈ ಜಗತ್ತು ಸೃಷ್ಟಿ ಆಗೇ ಇಲ್ಲ ಅಂತ ನಮಗೆ ಖಚಿತವಾಗಿ ಖಂಡಿತವಾಗಿ ಅನಿಸ್ಬೇಕು ನೋಡಿ. ಅದು ಕೈಯಾಗ ಗುಲಾಬ್ ಜಾಮೂನ್ ಹಿಡ್ಕೊಂಡು ತಿನ್ಕೋತಿದ್ದಾಗ ಅನಿಸ್ಬೇಕು, ಏನೋ ಈ ಜಗತ್ತು ಇಲ್ಲೇ ಇಲ್ಲ ಅಂತ ಅನಿಸ್ಬೇಕು. ಇಷ್ಟರ ಮಟ್ಟಿಗೆ ಅರಿವಿನ ಇರವು ಸ್ಪಷ್ಟವಾಗಬೇಕು. ಅಲ್ಲಿ ಶಬ್ದ ಇದೆ, ನಿತ್ಯ ಏಕರಸ ಜ್ಞಪ್ತಿ ಮಾತ್ರ ಸತ್ತಾಕೇಶು, ಇವಷ್ಟು ಸಚ್ಚಿದಾನಂದ ಆತ್ಮನನ್ನು ತೋರಿಸ್ತಾರೆ. ನಿತ್ಯ ಏಕರಸ ಅರಿವು ಮಾತ್ರ, ಜ್ಞಪ್ತಿ ಅರಿವು ಮಾತ್ರವಾದಂತಹ, ಸತ್ತಾ ಇರುವಿಕೆ ಮಾತ್ರವಾದಂತಹ ಚೈತನ್ಯದಲ್ಲಿ ನೀವು ಯಾವ ಶಬ್ದ ಉಪಯೋಗ ಮಾಡ್ತೀರಿ? ಇಂತಹ ಚೈತನ್ಯದ ವಿಷಯವಾಗಿ ಯಾವ ಶಬ್ದ ಉಪಯೋಗ ಮಾಡ್ತೀರಿ? ಅದೇ ಒಂದು ವೇಳೆ ನಾಮರೂಪ ವ್ಯಾವಹಾರಿಕ ವಸ್ತು ಆಗಿತ್ತು ಅಂದರೆ ನಾವು ಇಷ್ಟೊಂದು ಶಬ್ದನ ಉಪಯೋಗ ಮಾಡ್ತೀವಿ. ತಗಳಪ್ಪ ಕೈಯಲ್ಲಿ ಹುಷಾರಾಗಿ ಹೋಗು, ಅಲ್ಲಿ ಮೇಲೆ ಇಟ್ಟು ಬಾ, ಜಾರದಂತೆ ಇಟ್ಟು ಬಾ, ಬೀಳದಂತೆ ಇಟ್ಟು ಬಾ, ಒಡೆದು ಹೊದೀತು, ಒಡೆದ್ರೂ ಚಿಂತೆ ಇಲ್ಲ, ನಿನ್ನ ಕಾಲಿಗೆ ಕೈಗೆ ಗಾಯ ಆಗದಂತೆ ನೋಡ್ಕೋ, ಇವಷ್ಟು ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಯಾವುದ್ರ ಬಗ್ಗೆ? ಯಾವುದು ಮಾಯಿಕವಾಗಿದೆಯೋ ಅದ್ರ ಬಗ್ಗೆ ಸತ್ಯ ಅಂತ ನಾವು ಅಂದ್ಕೊಂಡಾಗ ನಾವು ಇಷ್ಟು ಅಂದರೆ ವ್ಯಾವಹಾರಿಕ. ಈ ವ್ಯಾವಹಾರಿಕವಾದ ಯಾವ ಶಬ್ದಗಳ ಪ್ರಯೋಗವೂ ಎಲ್ಲಿಲ್ಲ, ಪಾರ ಮಾಡ್ತೀವಿ. ಏನು ಪಾರ ಮಾಡ್ತೀವ? ನಿತ್ಯ ಏಕರಸ ಜ್ಞಪ್ತಿ ಸತ್ತಾಕೇಶು ನ ಪ್ರವರ್ತಂತೆ ಇತ್ಯರ್ಥ. ಇದಂ ಏವಂ ಇತಿ ವಿವೇಕಃ ವಿವಿಕ್ತತಾ ತತ್ರ ನಿತ್ಯಃ ಅನಿತ್ಯಃ ಇತಿ ನ ಉಚ್ಯತೆ. ಇದಂ ಏವಂ, ಇದು ಈ ಪ್ರಕಾರ, ಏವಂ ಅಂದರೆ ಈ ಪ್ರಕಾರ, ಇದು ಹೀಗೆ, ಇದೊಂದು ಹೇಳಿಕೆ. ಯಾವುದ್ರ ಬಗ್ಗೆ? ಇತಿ ವಿವೇಕ, ಇದು ಹೀಗೆ. ಇದು ಕುಡಿಯುವ ನೀರು, ಇದು ಕುಡಿಯುವ ನೀರು, ಇದು ಹೀಗೆ. ಏಕೆಂದರೆ ಅಲ್ಲಿ ಬಳಕೆ ನೀರು ಅಂತ ಒಂದಿದೆ, ಅಲ್ಲಿ ಕಲುಷಿತ ನೀರು ಅಂತ ಮತ್ತೊಂದಿದೆ. ಇದು ಕುಡಿಯುವ ನೀರು. ಇತಿ ವಿವೇಕ ವಿವಿಕ್ತತ, ಒಂದನ್ನು ಒಂದರಿಂದ ಬೇರೆಯಾಗಿ ತೋರಿಸ್ತದೆ. ಆದರೆ ನಿತ್ಯವಾದ ವಸ್ತು ಯಾವುದೋ ಅದನ್ನು ಯಾವುದರಿಂದ ಬೇರ್ಪಡಿಸ್ತೀರಿ, ಯಾವುದಕ್ಕೆ ಸೇರಿಸ್ತೀರಿ? ತತ್ರ ನಿತ್ಯ ಅನಿತ್ಯ ಇತಿ ನ ಉಚ್ಯತೆ. ಅಲ್ಲಿ ನಿತ್ಯ ಅನಿತ್ಯ ಅನ್ನೋದು ಯಾವುದು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವುದು ತಾನು ಶಾಶ್ವತವಾದ ಸತ್ಯವಾಗಿದೆಯೋ ಅದರಲ್ಲಿ ನಿತ್ಯ ಅನಿತ್ಯ ಅಂತ ಯಾವುದು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಾಡಬಹುದು, ಚೆಲ್ ಬಿಡಪ್ಪ, ಅದು ಕಲುಷಿತ ನೀರು ಚೆಲ್ ಬಿಡಪ್ಪ, ಅನಿತ್ಯ. ಇದು ಇಟ್ಕೊಳ್ಳಪ್ಪ, ಇದು ನಿತ್ಯ. ಈ ಪ್ರಕಾರವಾದ ವಿವೇಕವನ್ನು ನಾವು ವರ್ಣಿಸ್ತೀವಿ, ವಿವರಿಸ್ತೀವಿ. ಯಾವುದ್ರ ಬಗ್ಗೆ? ಧರ್ಮಗಳ ಬಗ್ಗೆ. ಆದರೆ ಇವು ಯಾವ ಪ್ರಯೋಗಗಳು ಆತ್ಮನ ವಿಚಾರದಲ್ಲಿ ನಡೆಯೋದಿಲ್ಲ, ಏಕೆಂದರೆ ಅದು ಯಾವ ಶಬ್ದಗಳಿಗೂ ನಿಲುಕೋದಿಲ್ಲ. ಅದಕ್ಕಾಗಿ ಶಬ್ದ ಬರ್ತದೆ, ಯತೋ ವಾಚೋ ನಿವರ್ತಂತೆ ಇತಿ ಶ್ರುತಿ. ಯತೋ ವಾಚೋ ನಿವರ್ತಂತೆ, ಶ್ರುತಿ ಪ್ರಮಾಣ, ಅದಕ್ಕಾಗಿ ಈ ಪ್ರಮಾಣ ಬಂದಿದೆ. ಏನು? ಯತೋ ವಾಚೋ ನಿವರ್ತಂತೆ, ಯತಃ ವಾಚಃ ನಿವರ್ತಂತೆ. ಯಾವುದರಿಂದ ಮಾತುಗಳು, ಶಬ್ದಗಳು ಮರಳಿ ಬರುತ್ತವೆಯೋ, ಹೊರಳಿ ಬರುತ್ತವೆಯೋ, ನಿಲುಕುವುದಿಲ್ಲವೋ, ನಿಲುಕದೇ ಹೊರಗೆ ಹೊರಳಿ ಬರುತ್ತವೆಯೋ, ಅದು ಆತ್ಮ. ಶಬ್ದಗಳು ನಿಲುಕದೇ ಹೋದರೂ, ನಿಲುಕದೇ ಹೋದ ಶಬ್ದಗಳನ್ನು ಪ್ರಯೋಗ ಮಾಡಿ ಅದನ್ನು ಗುರುತಿಸ್ಬೇಕು. ಮತ್ತೆ ಪ್ರಮಾಣ, ಶಬ್ದ ಪ್ರಮಾಣ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತಿಗೆ ನಿಲುಕೋದಿಲ್ಲರಿ, ಆದರೆ ಮನಸ್ಸಿಗೆ ನಿಲುಕ್ತದೋ ಏನೋ. ಮಾತು ಅಲ್ಲಿ ತನಕ ಹೋಗ್ತವೆ, ಆದರೆ ಸ್ಪರ್ಶ ಮಾಡೋದಿಲ್ಲ, ವಾಪಸ್ ಬಂದ್ಬಿಡ್ತವೆ. ಮನಸ್ಸು ಅಲ್ತಂಕ ಹೋಗ್ತದೆ, ಆದರೆ ಸಾರಿ ಅದು ಕೂಡ ತನ್ನ ಶಕ್ತಿಯನ್ನು ಕಳ್ಕೊಳ್ತು. ತೈತ್ರಿ ಉಪನಿಷತ್ತಿನ ಪ್ರಮಾಣ, ಯಥಾ ಸ್ವಪ್ನೆ ದಯಾಭಾಸಂ ಚಿತ್ತಂ ಚಲತಿ ಮಾಯಯಾ ತಥಾ ಜಾಗೃದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. ಓಂ ಸರ್ವೇ ಸಾರಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ.